ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ನಮ್ಮ ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭ ಮಾಡುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆ ನಿಮ್ಮ ಬಾನುಲಿ ಗೆಳತಿ ವಿದ್ಯಾ ಮಾಡುವ ನಮಸ್ಕಾರಗಳು. ಈಗ ಸಮಯ 5:34. ಈ ಸಂಜೆಯ ಕಾರ್ಯಕ್ರಮವನ್ನು ಕೃಷಿ ರಂಗದೊಂದಿಗೆ ಆರಂಭ ಮಾಡುತ್ತಿದ್ದೇವೆ. ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಡಲೆ ಬೇಸಾಯ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಸಿ ಸೀನಪ್ಪ ಅವರೊಂದಿಗೆ ಸಂದರ್ಶನ ಮತ್ತು ಕೃಷಿ ಮಾಹಿತಿ ಕೇಳಲಿದ್ದೀರಿ. ಕಾರ್ಯಕ್ರಮದ ಆರಂಭದಲ್ಲಿ ವಾಣಿಜ್ಯ ಪ್ರಕಟಣೆಗಳು. 2 ವಾರ ಕೆಮ್ಮು, ರಾತ್ರಿ ವೇಳೆ ಜ್ವರ, ತೂಕ ಕಡಿಮೆ ಆಗುವುದು, ಕಫದಲ್ಲಿ ರಕ್ತ, ಕ್ಷಯರೋಗದ ಲಕ್ಷಣಗಳು. ಕ್ಷಯರೋಗಕ್ಕೆ ಔಷಧಿ ಸೇವಿಸುತ್ತಿದ್ದರೆ ಮದ್ಯಪಾನದಿಂದ ದೂರವಿರಿ. ಮದ್ಯಪಾನ ಔಷಧಿಯ ಪರಿಣಾಮ ಕಡಿಮೆ ಮಾಡುತ್ತದೆ ಮತ್ತು ಲಿವರ್ ಮೇಲೆ ಅಡ್ಡ ಪರಿಣಾಮ ಬೀರುತ್ತದೆ. ಗಮನಿಸಿ, ಜಿಲ್ಲಾ ಆಸ್ಪತ್ರೆ, ಮೆಡಿಕಲ್ ಕಾಲೇಜುಗಳಲ್ಲಿ ವ್ಯಸನಮುಕ್ತ ಕೇಂದ್ರಗಳು ಲಭ್ಯ. ಕ್ಷಯರೋಗವನ್ನು ದೂರವಿಡಿ, ಕ್ಷಯರೋಗಿಯನ್ನಲ್ಲ. 2025ಕ್ಕೆ ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓ ಶಂಕರಪ್ಪ, ದನಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದ್ ರಾಮಣ್ಣ, ಪ್ರಧಾನ ಮಂತ್ರಿ ಅವರು ಹೇಳಿದಾರೆ ಅಂತೀನಿ. ಗ್ರಾಮೀಣ ಜೀವನಕ್ಕೆ ಅರ್ಥ ವ್ಯವಸ್ಥಾ ಮೇ ಪಶುಧನ್ ಕಾ ಬಿಮಾರ್ ಹೋನಾ ಕಿತನಾ ಬಡಾ ಝಟ್ಕಾ ಹೋತಾ. FMD ಯಾನಿ ಫೂಟ್ ಅಂಡ್ ಮೌತ್ ಡಿಸೀಸ್. ಪೂರಾ ಭಾರತ ಇಸ್ ಬಿಮಾರಿ ಸೇ ಪಶುವೋ ಕೋ ಮುಕ್ತ ಕರೇ. ರಾಸುಗಳ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು FMD ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ. ಕೃಷಿ ರಂಗದಲ್ಲಿ ಇದೀಗ ಕೇಳಿ ಕಡಲೆ ಬೇಸಾಯ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಸಿ ಸೀನಪ್ಪ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾ ಸೀನಪ್ಪ ಅವರೇ. ಸರ್ ನಮಸ್ಕಾರ, ಶುಭ ಸಂಜೆ. ಈ ಕಡಲೆ ನಮ್ಮ ಮುಖ್ಯವಾದ ಒಂದು ದ್ವಿದಳ ಧಾನ್ಯದ ಬೆಳೆ. ಈ ಬೆಳೆಯನ್ನು ನಾವು ಹಿಂಗಾರಿನಲ್ಲೇ ಹೆಚ್ಚಾಗಿ ಬೆಳ್ಕೊಳ್ತೀವಿ. ತಾವಿವತ್ತು ಈ ಕಡಲೆಯಲ್ಲಿರುವಂಥ ಸುಧಾರಿತ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡಬೇಕು. ಮೊದಲಿಗೆ ಈ ಕಡಲೆ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ಪರಿಚಯ ಮಾಡಿಕೊಡ್ತೀರಾ? ನಮಗೆ ಗೊತ್ತಿರುವ ಹಾಗೆ ಈ ಬೇಳೆಕಾಳು ಬೆಳೆಯಲ್ಲಿ ಕಡಲೆಯು ಮುಖ್ಯ ಬೆಳೆಯಾಗಿ ಬೆಳೀತೇವೆ ಸರ್. ಹೌದು, ನಮ್ಮ ಭಾರತದಲ್ಲಿ ನಮಗೆ ಗೊತ್ತಿರುವ ಹಾಗೆ ಬೇಳೆಕಾಳುಗಳಿಗೆ ಅತಿ ಪ್ರಾಮುಖ್ಯತೆಯನ್ನು ನಾವು ಕೊಡ್ತೇವೆ. ಹೌದು, ಈ ಪ್ರಾಮುಖ್ಯತೆ ನೋಡಿದ್ರೆ ನಮಗೆ ಬೇಕಾಗಿರುವ ಪ್ರೋಟೀನ್ ಅಂಶ ಅಥವಾ ಸಸಾರಜನಕ ಏನಂತ ಕರಿತೀವಿ, ಹೌದು, ಅದು ಸಾಕಷ್ಟು ಈ ಕಡಲೆಕಾಳು ನಮಗೆ ಪೂರೈಸುತ್ತದೆ. ಹೌದು, ಇನ್ನೊಂದು ಪ್ರಾಮುಖ್ಯತೆ ಅಂತಂದ್ರೆ ಮಣ್ಣಿನ ಫಲವತ್ತತೆ. ನಾವು ಕಡಲೆ ಬೆಳೆ ಬೆಳೆದಾಗ ಈ ವಾತಾವರಣದಲ್ಲಿರುವ ಅಥವಾ ಪರಿಸರದಲ್ಲಿರುವ ಸಾರಜನಕವನ್ನು ಹೀರ್ಕೊಂಡು ಅದನ್ನ ಮಣ್ಣಿಗೆ ಸೇರಿಸುತ್ತೆ. ಈ ರೀತಿಯಲ್ಲಿ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಮತ್ತೆ ಈ ಒಂದು ಕಡಲೆ ಬೆಳೆಯಲ್ಲಿ ನಮಗೆ ಒಂದು ಔಷಧ ಗುಣಗಳನ್ನು ಕೂಡ ನೋಡಬಹುದು ಸರ್. ಓಹೋ, ಅದರಲ್ಲಿ ಮುಖ್ಯವಾಗಿ ನಮ್ಮ ಒಂದು ರಕ್ತದ ಒತ್ತಡ ಅಥವಾ ರಕ್ತದ ಶುದ್ಧೀಕರಣ ಮಾಡಲು ಕೂಡ ಅದನ್ನ ರೈತರು ಉಪಯೋಗಿಸ್ತಾರೆ. ಓಹೋ, ಯಾವುದೇ ಒಂದು ಬೆಳೆ ತಗೊಂಡ್ರು ಕೂಡ, ಅಥವಾ ಗೋಧಿ ಇರಬಹುದು, ರಾಗಿ ಇರಬಹುದು, ಭತ್ತ ಇರಬಹುದು, ಅಥವಾ ನಮ್ಮ ಒಂದು ಬೆಳೆ ಕಾಳು ಬೆಳೆ ತಗೊಂಡ್ರೆ ರಾಜ ಬೆಳೆ ಮತ್ತು ರಾಣಿ ಬೆಳೆ ಅಂತ ಕರಿತೀವಿ ಸರ್. ಏನ್ ಹಂಗಂದ್ರೆ ಈ ಬೇಳೆ ಕಾಳುಗಳಲ್ಲಿ ರಾಜ ಬೆಳೆ ಯಾವ್ದಪ್ಪ ಅಂತಂದ್ರೆ ನಮ್ಮ ಕಡಲೆ ಬೆಳೆ. ಓಹೋ, ಇದು ಕಡಲೆ ಬೇಳೆ ಕಾಳುಗಳ ರಾಜ ಅಂತ ಕರಿತೀವಿ. ರಾಣಿ ಯಾವ್ದಪ್ಪ ಅಂತಂದ್ರೆ ನಾವು ಬಟಾಣಿ ಅಂತ ಕರಿತೀವಿ ಸರ್. ಅಂದ್ರೆ ಸಾಕಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿದೆ. ಸಾಕಷ್ಟು ಪ್ರಾಮುಖ್ಯತೆ ಅದರಲ್ಲಿ ಪ್ರದೇಶಕ್ಕೆ ಬಂದಾಗ ನಮ್ಮ ಪ್ರಪಂಚದಲ್ಲಿ ಹೆಚ್ಚಾಗಿ ಬೆಳೀತಾರೆ ಈ ಕಡಲೆ. ಉದಾಹರಣೆಗೆ ವಿಸ್ತೀರ್ಣ ಅಂತಂದ್ರೆ ಸರ್, 12 ದಶಲಕ್ಷ ಹೆಕ್ಟೇರ್ ಅಲ್ಲಿ ಬೆಳೀತಾರೆ. ಇದರ ಒಂದು ಉತ್ಪಾದನೆ ಸುಮಾರು 9 ದಶಲಕ್ಷ ಟನ್ಗಳಷ್ಟು ನಮ್ಗೆ ಉತ್ಪಾದನೆ ಆಗ್ತಾ ಇದೆ. ಸರಾಸರಿ ಇಳುವರಿ ಬಂದ 600-1000 ಕೆಜಿ ಅಷ್ಟು 1 ಎಕರೆಗೆ ಇಳುವರಿ ಬರುತ್ತೆ. ನಮ್ಮ ದೇಶಕ್ಕೆ ಬಂದ್ರೆ ಎಷ್ಟು ಪ್ರದೇಶ ಬೆಳೀತಿದೆ ಅಂತ ನೋಡಿದ್ರೆ, ಅಂದ್ರೆ ಈಗ ತಾವು ಹೇಳಿದ್ದು ಪ್ರಪಂಚದ ಮಟ್ಟ, ಪ್ರಪಂಚದ ಮಟ್ಟದಲ್ಲಿ ನಮ್ಮ ದೇಶದ ಮಟ್ಟದಲ್ಲಿ ನೋಡಿದ್ರೆ ಈ ಒಂದು ಕಡಲೆ ಬೆಳೆಯನ್ನು ಸುಮಾರು 1.6 ದಶಲಕ್ಷ ಹೆಕ್ಟರ್ಲ್ಲಿ ಬೆಳೀತಿದ್ದೇವೆ. ಇದರ ಒಂದು ಉತ್ಪಾದನೆ 5 ದಶಲಕ್ಷ ಟನ್ಗಳಾಗ್ತಿದೆ, ಮತ್ತೆ ಇಳುವರಿ ಕೂಡ ನಮ್ಮದರಲ್ಲಿ 600 ಕೆಜಿಯಿಂದ 1200 ಕೆಜಿ ಅಷ್ಟು ಇಳುವರಿ ಬರುತ್ತೆ. ಪ್ರಪಂಚದ್ದು 600 ಕೆಜಿಯಿಂದ 1200 ಇದೆ, 1200 ಜಾಸ್ತಿ ಇದೆ ಸರ್. ನೀರಾವರಿಯಲ್ಲಿ ಜಾಸ್ತಿ ಬರುತ್ತೆ, ಕೃಷಿ ಭೂಮಿಯಲ್ಲಿ ಕಡಿಮೆ ಬರುತ್ತೆ. ಮತ್ತೆ ಸರ್ ನಮ್ಮ ಸ್ವಂತ ರಾಜ್ಯಕ್ಕೆ ಬಂದ್ರೆ ಕರ್ನಾಟಕ ಬಂದ್ರೆ ಈ ಕಡಲೆ ಬೆಳೆಯು ಹಿಂಗಾರಿನಲ್ಲಿ ಬೆಳಿತೀವಿ, ಅದರಲ್ಲಿ ಮುಖ್ಯವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೆಳಿತೀವಿ, ಕಪ್ಪು ಮಣ್ಣಲ್ಲಿ ಬೆಳಿತೀವಿ. ಸುಮಾರು 11-12 ತಾಲೂಕು ಡಿಸ್ಟ್ರಿಕ್ಟ್ಗಳಲ್ಲಿ ಬೆಳೀತಾರೆ ಸರ್ ಇದನ್ನ, ಈ ಒಂದು ಬೆಳೆಯನ್ನ ಉತ್ತರ ಕನ್ನಡದಲ್ಲಿ 12 ಜಿಲ್ಲೆಗಳಲ್ಲಿ ಬೆಳೀತಾರೆ. ನಮ್ಮ ಚಿತ್ರದುರ್ಗದಿಂದ ಹಿಡಿದು ಕೊಪ್ಪಳ, ರಾಯಚೂರು, ಬೆಳಗಾಮು, ಧಾರವಾಡ, ಬಾಗಲಕೋಟೆ ಎಲ್ಲಾ ಜಿಲ್ಲೆಗಳಲ್ಲಿ ಬೆಳೀತಾರೆ. ನಮ್ಮ ಕನ್ನಡಕ್ಕೆ ಬಂದ್ರೆ ಒಟ್ಟಾರೆ 11-12 ಲಕ್ಷ ಹೆಕ್ಟರ್ಲ್ಲಿ ಬೆಳೀತಾರೆ ಸರ್ ಈ ಕಡಲೆಯನ್ನ. ಮತ್ತೆ ಈ ಇಳುವರಿ ಕೂಡ ನಮಗೆ ಸರಾಸರಿ 800 ಕೆಜಿ ಅಷ್ಟು 1 ಎಕರೆಗೆ ಇಳುವರಿ ಬರುತ್ತೆ ಸರ್. ಇನ್ನ ಸಾಕಷ್ಟು ಪ್ರದೇಶದಲ್ಲಿ ನಮ್ಮಲ್ಲಿ ಇದನ್ನ ಬೆಳೀತಾ ಇದಾರೆ ಅನ್ನಂಗಾಯ್ತು. ಈ ಒಂದು ವರ್ಷ ಸರ್ ನಮಗೆ ಮುಂಗಾರು ಮಳೆ ಚೆನ್ನಾಗಿಲ್ಲ, ಮೇ ಜೂನ್ ಚೆನ್ನಾಗಿ ಬಂತು, ಜೂನ್ ಆದ್ಮೇಲೆ ಮತ್ತೆ ನಮಗೆ ಜುಲೈ ಸೆಪ್ಟೆಂಬರ್ ಬರಲೇ ಇಲ್ಲ, ಮಳೆನೇ ಇಲ್ಲ ಕೆಲವು ಪ್ರದೇಶಗಳಲ್ಲಿ. ಇವಾಗ ನಮ್ಮ ವಿಜ್ಞಾನಿಗಳು ಏನ್ ಹೇಳ್ತಿದ್ದಾರೆ, ಈ ಒಂದು ಹಿಂಗಾರು ಮಳೆ ಚೆನ್ನಾಗಿ ಬರಬಹುದು ಅಂತ ಹೇಳ್ತಾರೆ ಸರ್, ಆಶಾದಾಯಕವಾಗಿ ಬರಬಹುದು ಅಂತ ಹೇಳ್ತಾರೆ. ಹಂಗಾಗಿ ಈ ಸಲ ನಮಗೆ ಈ ಒಂದು ಬೆಳೆ ಅಡಿಯಲ್ಲಿ, ಕಡಲೆ ಬೆಳೆ ಅಡಿಯಲ್ಲಿ ಒಂದು ವಿಸ್ತೀರ್ಣ ಜಾಸ್ತಿ ಆಗಬಹುದು. ಸುಮಾರು ಒಂದು ಇವಾಗ ಏನು 12 ಲಕ್ಷ ಹೆಕ್ಟೇರ್ ಇದೆ, ಆ ಒಂದು ವಿಸ್ತೀರ್ಣ 15-16 ಲಕ್ಷ ಹೆಕ್ಟೇರ್ ಅಷ್ಟು ರೈತರು ಈ ಒಂದು ಬೆಳೆಯನ್ನ ಬೆಳೆಯಬಹುದು. ಇನ್ನು ಈ ಕಡಲೆಯನ್ನ ಬೆಳೆಯೋದಕ್ಕೆ ಮಣ್ಣು ಹೇಗಿದ್ರೆ ಒಳ್ಳೇದು ಅಂತ ಸರ್? ಈ ಒಂದು ಕಡಲೆ ಬೆಳೆಯನ್ನ ನಾವು ಕೆಂಪು ಮಣ್ಣಲ್ಲಿ ಬೆಳೆಯಬಹುದು, ಕೆಂಪು ಮಣ್ಣು ಮಿಶ್ರಿತ ಮಣ್ಣಲ್ಲಿ ಬೆಳೆಯಬಹುದು, ಮತ್ತೆ ಕಪ್ಪು ಭೂಮಿಯಲ್ಲಿ ನಾವು ಬೆಳೆಯಬಹುದು. ಈ ಒಂದು ಬೆಳೆ ಕಪ್ಪು ಭೂಮಿಗೆ ಸೂಕ್ತ ಸರ್, ಯಾಕಂದ್ರೆ ನಾವು ಈ ಒಂದು ಬೆಳೆಯನ್ನ ಚಳಿಗಾಲದಲ್ಲಿ ಬೆಳಿತೀವಿ, ಅಂದ್ರೆ ಹಿಂಗಾರಲ್ಲಿ ಬೆಳಿತೀವಿ, ಆಗ ಮಳೆ ಕಡಿಮೆ ಇರುತ್ತೆ. ಈ ಕಪ್ಪು ಭೂಮಿಯಲ್ಲಿ ತೇವಾಂಶವನ್ನ ಹಿಡಿದಿಟ್ಕೊಳ್ಳುವ ಶಕ್ತಿ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಕಪ್ಪು ಭೂಮಿಗೆ ತುಂಬಾ ಸೂಕ್ತ ಸರ್. ಇದು ಇನ್ನ ಬಿತ್ತನೆ ಕಾಲ ಯಾವ್ದು ಸೂಕ್ತ ಅಂತೀರ? ನಾನು ಇವಾಗಲೇ ಹೇಳಿದೆ ಸರ್, ಹಿಂಗಾರು ಬೆಳೆ ಇದು, ಹಂಗಾಗಿ ಬಿತ್ತನೆ ಮಾಡಲಿಕ್ಕೆ ಸೂಕ್ತ ಸಮಯ ಅಂತಂದ್ರೆ ಅಕ್ಟೋಬರ್ 2ನೇ ವಾರದಿಂದ ನವೆಂಬರ್ 2ನೇ ವಾರ ಬಹಳ ಒಳ್ಳೆ ಸೂಕ್ತ ಅಂತೀರಿ. ಇನ್ನ ಮುಖ್ಯವಾಗಿ ನಾವು ಈ ಕಡಲೆ ಬೆಳೆಯನ್ನ ಬೆಳೆಯೋದಕ್ಕೆ ಭೂಮಿಯನ್ನ ಹೇಗೆ ತಯಾರಿಸಬೇಕಾಗತ್ತೆ ಅಂತೀರಿ? ನಾವು ಬೇರೆ ಬೆಳೆಗಳಿಗೆ ಸರ್, ಬೇಳೆಕಾಳು ಬೆಳೆ ಇರಬಹುದು ಅಥವಾ ದ್ವಿದಳ ಧಾನ್ಯಗಳಿರಬಹುದು, ತೊಗರಿ ಇರಬಹುದು, ಈ ಬೆಳೆಗಳಿಗೆ ನಾವು ಯಾವ ತರ ಭೂಮಿಯನ್ನು ತಯಾರಿಸ್ತೀವಿ ಅದೇ ರೀತಿಯಲ್ಲಿ ಈ ಬೆಳೆಗೂ ನಾವು ತಯಾರಿಸಬೇಕಾಗತ್ತೆ. 2-3 ಸಲ ಚೆನ್ನಾಗಿ ಉಳುವೆ ಮಾಡಬೇಕು, ಕಳೆ ಆರಿಸ್ಬಿಟ್ಟು ಅದನ್ನ ನಮ್ಮ ಜಮೀನಿಂದ ಬೇರೆ ಕಡೆಗೆ ಅದನ್ನ ಹಾಕ್ಬೇಕು, ಮತ್ತೆ ಎಂಟಿಲನ್ನ ಹೊಡಿಬೇಕು. ಭೂಮಿ ಸಮತಟ್ಟಾಗಿದ್ರೆ ಒಳ್ಳೇದು, ನೀರು ನಿರ್ವಹಣೆ ಮಾಡ್ಲಿಕ್ಕೆ ಮತ್ತೆ ಪೋಷಕಾಂಶ ನಿರ್ವಹಣೆ ಮಾಡ್ಲಿಕ್ಕೆ ಭೂಮಿ ಸಮತಟ್ಟಾಗಿದ್ರೆ ಒಳ್ಳೇದಾಗುತ್ತೆ ಸರ್. ಇನ್ನ ಈ ಕಡಲೆ ಬೆಳೆಯ ವರ್ಗೀಕರಣದ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ ಸರ್? ತಮಗೆ ಗೊತ್ತಿರುವ ಹಾಗೆ ಇದರಲ್ಲಿ 2 ವಿಧ ಇದಾವೆ ಸರ್. ಒಂದು ಕಂದು ಬಣ್ಣದ ಕಡಲೆ ಬೆಳೆ ಇದೆ, ಇನ್ನೊಂದು ಹಳದಿ ಬಣ್ಣ ಅಥವಾ ನಾವು ಕಾಬೂಲ್ ಕಡಲೆ ಬೆಳೆ ಅಂತ ಕರಿತೀವಿ. ದೊಡ್ಡ ಗಾತ್ರದ್ದು, ದೊಡ್ಡ ಗಾತ್ರ ಅಂದ್ರೆ ಕಾಬೂಲು, ಚಿಕ್ಕ ಗಾತ್ರ ಇರೋದು ಕಂದು ಬಣ್ಣದ್ದು, ಅಂದ್ರೆ ನಾಟಿ ತಳಿ. ಈ ಎರಡಕ್ಕೂ ವ್ಯತ್ಯಾಸ ಏನಂತಂದ್ರೆ, ಈ ಕಂದು ಬಣ್ಣ ಅಥವಾ ದೇಸಿ ಕಡಲೆ ಅಂತ ಕರಿತೀವಿ ಸರ್, ದೇಸಿ ಕಡಲೆ ಅಂತ ಕರಿತೀವಿ. ಈ ದೇಸಿ ಕಡಲೆ ಬೀಜದ ಗಾತ್ರ ಕಡಿಮೆ ಇರುತ್ತೆ, ಗಿಡ ಕೂಡ ಜಾಸ್ತಿ ಉದ್ದ ಬೆಳೆಯಲ್ಲ, ಚಿಕ್ಕದಾಗಿ ಬೆಳೆಯುತ್ತೆ. ಆದ್ರೆ ಇದರಲ್ಲಿ ಕೊಂಬೆ ಅಥವಾ ರಮ್ಮಿಗಳು ಜಾಸ್ತಿ ಬರ್ತಾವೆ ಸರ್, ಹಂಗಾಗಿ ಇಳುವರಿ ಜಾಸ್ತಿ. ಓ, ದೇಸಿ ಕಡಲೆಯಲ್ಲಿ, ಕಾಬೂಲಿ ಕಡಲೆಗಿಂತ ನಮ್ಮ ದೇಸಿ ಕಡಲೆಯಲ್ಲಿ ಇಳುವರಿ ಜಾಸ್ತಿ ಬರುತ್ತೆ. ಅದೇ ಕಾಬೂಲಿ ಕಡಲೆಯಲ್ಲಿ ಬೀಜ ದಪ್ಪದಾಗಿರುತ್ತೆ, ಮತ್ತೆ ಇಳುವರಿ ಕಡಿಮೆ ದೇಸಿ ಬೆಳೆಗಿಂತ, ಕಡಲೆಗಿಂತ ಇದು ಕಡಿಮೆ, ಕೌಲುಗಳು ಸ್ವಲ್ಪ ಕಡಿಮೆ ಇರುತ್ತೆ, ಹಂಗಾಗಿ ಇಳುವರಿ ಕಡಿಮೆ ಬರುತ್ತೆ ಸರ್. ಇನ್ನು ಈ ಕಡಲೆ ನಾವು ಬೆಳ್ಕೋಬೇಕು ಹಿಂಗಾರದಲ್ಲಿ ಅಂದ್ರೆ ಸೂಕ್ತ ತಳಿಗಳು ಯಾವ್ಯಾವ ಅಂತಾರೆ? ಅದು ಬಹಳ ಮುಖ್ಯ ಸರ್, ಯಾಕಂತಂದ್ರೆ ನಾವು ಬೆಳೆ ಆಯ್ಕೆ ಮತ್ತೆ ಅದರಲ್ಲಿ ತಳಿ ಒಳ್ಳೆ ತಳಿನ ಆ ಒಂದು ಹಂಗಾಮಿಗೆ, ಆ ಒಂದು ಸೀಸನ್ಗೆ, ಆ ಒಂದು ಮಣ್ಣಿಗೆ ನಾವು ಒಳ್ಳೆ ತಳಿಯನ್ನು ಆಯ್ಕೆ ಮಾಡಿಕೊಂಡ್ರೆ ನಮಗೆ ಇಳುವರಿ ಕೂಡ ನಾವು ಹೆಚ್ಚಾಗಿ ಪಡೆಯಬಹುದು ಸರ್. ಇದರಲ್ಲಿ ಮುಖ್ಯವಾಗಿ ನಾವೊಂದು 4 ಅಥವಾ 5 ತಳಿಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಮಾರು ಇದಾವೆ ಆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂಗೆ, ಸುಮಾರು ಅಂದ್ರೆ ಆ ಒಂದು ವಾತಾವರಣಕ್ಕೆ, ಪ್ರದೇಶ ಸಂಬಂಧಪಟ್ಟಂಗೆ ಅದನ್ನ ಉತ್ಪತ್ತಿ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಅನ್ನಿಗೇರಿ 1 ಅಂತಿದೆ, ಮತ್ತೆ JG11 ಅಂತ ಒಂದಿದೆ, 11 ಅಂತ, JG11 ಅಂತ ವಿಶಾಲ ತಳಿ ಇದೆ, ಮತ್ತೆ KAK ಕರ್ನಾಟಕ ಕಡಲೆ 2 ಅಂತ ಇದೆ ಸರ್. ಈ ತರ 4 ತಳಿ ಇದಾವೆ ಸರ್. ಇವೆಲ್ಲ ಎಷ್ಟು ದಿನಕ್ಕೆ ಕೊಯ್ಲಿ ಬರ್ತವೆ ಸರ್? ಇದು 85-100 ದಿವಸ ಸರ್. ಎಲ್ಲಾ ತಳಿಗಳು 3-3 ತಿಂಗಳಷ್ಟು ಅವಧಿ ಸರ್ ಇದ್ರದ್ದು ಸರ್. ಇದರಲ್ಲಿ ಈ ಒಂದು ತಳಿಗಳಲ್ಲಿ ನಾವು ವಿಶೇಷ ಗುಣಗಳು ನೋಡ್ಬೇಕಂತಂದ್ರೆ, ನಿಜ ಹಿಂಗಾರಿನಲ್ಲಿ ನಾವು ಬೆಳಿಬೇಕಾದ್ರೆ ತೇವಾಂಶ ಕಡಿಮೆ ಇಲ್ಲ ಸರ್, ಹಂಗಾಗಿ ಬರ ಬರುತ್ತೆ, ಆ ಬರ ನಿರೋಧಕ ಶಕ್ತಿ ಇರಬೇಕು. ಸೊ ಆ ಒಂದು ಬರ ನಿರೋಧಕ ಶಕ್ತಿ ಇರೋದು ಅನ್ನಿಗೆರೆ ಒಂದಿದೆಯಲ್ಲ ಸರ್, ಆಗ ಒಂದು ಇನ್ನು ಬರ ನಿರೋಧಕ ಶಕ್ತಿ ಜಾಸ್ತಿ ಇದೆ. ಅದೇ ತರ JG-11 ಈ JG-11 ಇದೆಯಲ್ಲ ಸರ್, ಇದಕ್ಕೆ ಎರಡ್ ತರ ವಿಶೇಷಗಳು. ಒಂದು ರೋಗ ನಿರೋಧಕ ಶಕ್ತಿ ಇದೆ, ಈ ಸ್ವರ್ಗ ರೋಗ ಬರುತ್ತಲ್ಲ ಸರ್, ಆ ರೋಗ ನಿರೋಧಕ ಶಕ್ತಿ ಇದೆ, ಮತ್ತೆ ಬರ ನಿರೋಧಕ ಶಕ್ತಿ ಕೂಡ ಇದೆ. ಮತ್ತೆ ವಿಶಾಲ್ ಅಂತಂದ್ರೆ ಈ ವಿಶಾಲ್ ದಪ್ಪ ಬೀಜದ ದೇಶಿ ತಳಿ ಸರ್. ದೇಶಿ ಕಡಲೆ ಅಂತಂದ್ರೆ ಆಕ್ಚುಲಿ ಚಿಕ್ಕದು ಬರುತ್ತೆ ಬೀಜ, ಇದು ದಪ್ಪದಾಗುತ್ತೆ ಸರ್ ಬೀಜ ವಿಶಾಲ್. ವಿಶಾಲ್ ಮತ್ತೆ ಇನ್ನೊಂದು ತಳಿ KAK-2 ಅಂತ ಸರ್, ಇದು ಕಾಬೋಳಿ ತಳಿ ಸರ್. KAK-2 ಅಂತ ಇದು ಸ್ಪೆಸಿಫಿಕ್ ತಳಿ. ಈ ತಳಿಗಳನ್ನ ನಾವು ಬಳಸ್ಕೊಂಡು ಬೇಸಾಯ ಮಾಡಬಹುದು ಅಂತಾರೆ. ಇನ್ನು ಬಿತ್ತನೆ ಬೀಜ ಎಷ್ಟು ಬೇಕಾಗುತ್ತೆ ಅಂತಾರೆ ರೈತರಿಗೆ ಗೊತ್ತಿರುವ ಹಾಗೆ ಅಥವಾ ನಮ್ಗೆ ಗೊತ್ತಿರುವಾಗ ಸರ್, ಬಿತ್ತನೆ ಬೀಜ ಗಾತ್ರ ಜಾಸ್ತಿ ಆದ್ರೆ ಆ ಒಂದು ಬೀಜದ ಪ್ರಮಾಣ ಜಾಸ್ತಿ ಬೇಕಾಗುತ್ತೆ ಎಕರೆಗೆ. ಅದು ಬಿತ್ತನೆ ಬೀಜ ಗಾತ್ರ ಕಡಿಮೆ ಇದ್ರೆ ಕಡಿಮೆ ಬೀಜದ ಪ್ರಮಾಣ ಬೇಕಾಗುತ್ತೆ. ತಮ್ಗೆ ಗೊತ್ತಿರೋ ದೇಸಿ ಕಡಲೆ ಅಂತಂದ್ರೆ ಕಂದು ಬಣ್ಣದ ಕಡಲೆ, ಚಿಕ್ಕದಾಗಿರುತ್ತೆ ಗಾತ್ರ, ಹಂಗ 25 ಒಂದು 28 ಕೆಜಿ ಆದ್ರೆ ಒಂದ್ ಎಕರೆಗೆ ಸಾಕು. ಅದೇ ಕಾಬೋಳಿ ಕಡಲೆ ಅಂತಂದ್ರೆ 30-35 ಕೆಜಿ ಒಂದ್ ಎಕರೆಗೆ ಪ್ರಮಾಣ ಬೇಕಾಗುತ್ತೆ ಸರ್ ಬಿತ್ತನೆ ಬೀಜ ಪ್ರಮಾಣ. ಅಂದ್ರೆ ಅದು ದಪ್ಪ ಕಾಳಿರೋದ್ರಿಂದ ಸ್ವಲ್ಪ ಹೆಚ್ಚು ಬೇಕಾಗುತ್ತೆ, ಹೆಚ್ಚು ಬೇಕಾಗುತ್ತೆ. ಇನ್ನ ಈ ಜಮೀನನ್ನ ಯಾವ ರೀತಿ ತಯಾರು ಮಾಡ್ಕೋಬೇಕು ಅಂತೀರಿ? ನಾವೇನು ಒಳ್ಳೆ ಉಳುವೆ ಮಾಡಿ ಗಿಡಗಂಟೆ ಆರಿಸ್ಬಿಟ್ಟು ಮತ್ತೆ ಎಂಟೆ ಹೊಡೆದು ನಾವೇನು ತಯಾರು ಮಾಡ್ಕೊಂಡ್ವಿ ಸರ್, ಅದರಲ್ಲಿ ನಾವು ಸಾಲನ್ನ ಮಾಡ್ಕೋಬೇಕಾಗತ್ತೆ. ಸಾಲನ್ನ ತೆಗಿಬೇಕಾಗತ್ತೆ. ಎಷ್ಟು ಅಂತರದಲ್ಲಿ ತೆಗಿಬೇಕಾಗತ್ತೆ? ಸುಮಾರು 1 ಅಂತರ ಬಿಡಬೇಕು, 30 cm 30 cm ಅಂತರ ಬಿಡಬೇಕು, ಸಾಲಿನ ಸಾಲ ಬಿಡಬೇಕು. ಈ ಸಾಲ ತೆಗಿಕ್ಕಿಂತ ಮೊದಲು ಸರ್, ನಾವೇನು ಕೊಟ್ಟಿಗೆ ಗೊಬ್ಬರ ಕೊಡ್ತೀವಲ್ಲ, ಒಂದು 3 ಬೇಕಾಗುತ್ತೆ ಎಕರೆಗೆ. ಎಕರೆಗೆ 3 ಬೇಕಾಗುತ್ತೆ. ಆಲ್ಮೋಸ್ಟ್ ಒಂದು ಟ್ರಾಕ್ಟರ್ 1.5 ಅಷ್ಟು ನಮಗೆ ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತೆ. ಆ ಗೊಬ್ಬರ ಹಾಕ್ಬಿಟ್ಟು ನಾವು 1 ಅಂತರದಲ್ಲಿ ಸಾಲನ ತೆಗೆದ್ರೆ ಒಳ್ಳೇದು. ಆಮೇಲೆ ಸಾಲಲ್ಲಿ ಬಿತ್ತನೆ ಮಾಡ್ಕೋಬೇಕಾಗತ್ತೆ. ಸಾಲಿನಲ್ಲಿ ಬಿತ್ತನೆ ಮಾಡ್ಬೇಕು ಸರ್. ಬಿತ್ತನೆ ಮಾಡೋಕ್ಕಿಂತ ಮೊದಲು ನಾವು ರಸಗೊಬ್ಬರಗಳು ಹಾಕ್ಬೇಕು ಸರ್. ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕಾಗತ್ತೆ? 1 ಸರ್, ನಾವು ಸಾರಜನಕ ರಂಜಕ ಪೊಟಾಷ್ ಅಂತ ಹೇಳಬೇಕಾದ್ರೆ ಹೌದು, ನೀರಾವರಿಗೆ ಬೇರೆ ಪ್ರಮಾಣ ಮತ್ತೆ ಕುಷ್ಕಿ ಬೆಳೆಗೆ ಬೆಳೆಗೆ ಬೇರೆ ಅಂದ್ರೆ ಡೈಲ್ಯಾಂಡ್ ಕ್ರಾಪ್ಗೆ ಬೇರೆ ಸರ್. ನೀರಾವರಿ ಬೆಳೆ ಆದಾದ್ರೆ 1 10 kg ಸಾರಜನಕ, 20 kg ರಂಜಕ ಮತ್ತೆ 20 kg ಪೊಟಾಷ್ ಬೇಕಾಗುತ್ತೆ. 10, 20, 20 ಸಾರಜನಕ ರಂಜಕ ಪೊಟಾಷ್. ಅದೇ ಕುಷ್ಕಿ ಭೂಮಿ ಆದ್ರೆ ಇದ್ರಲ್ಲಿ 1/2 ಸರ್, 5 kg ಸಾರಜನಕ 10 kg ರಂಜಕ ಮತ್ತೆ 10 kg ಪೊಟಾಷ್. ನೀರಾವರಿ ಆದ್ರೆ ಸರ್ ನೀರ ತೇವಾಂಶ ಚೆನ್ನಾಗಿರುತ್ತೆ, ಆ ಬೆಳೆ ಚೆನ್ನಾಗಿ ಆಗ್ಬೇಕಾದ್ರೆ ನಾವು ಹೆಚ್ಚಿಗೆ ನಾವು ಕೊಟ್ಟರು ಪ್ರಯೋಜನ ಆಗುತ್ತೆ, ಉಪಯೋಗ ಆಗುತ್ತೆ ಸರ್. ಕುಷ್ಕಿನಲ್ಲಿ ತೇವಾಂಶ ಕಡಿಮೆ ಇರೋದ್ರಿಂದ ಕೊಟ್ಟರು ಪ್ರಯೋಜನ ಆಗಲ್ಲ. ಸರಿ ಸರಿ. ಈಗ ಮುಖ್ಯವಾಗಿ ನಾವು ಈ ಬಿತ್ತನೆ ಮಾಡಿದಾಗ ಸಾಲಲ್ಲಿ ಎಷ್ಟಂತರ ಕೊಡ್ಬೇಕಾಗತ್ತೆ ಅಂತ ರೀ? ನಾವು ಮೊದಲೇ ಸಾಲಿನ ಸಾಲಿಗೆ 1 ಬಿಟ್ಟು ನಾವು ಸಾಲ ತೆಗೆದಿರ್ತೀವಿ. ಅದಾದ್ಮೇಲೆ ಬಿತ್ತನೆ ಮಾಡ್ಬೇಕಾದ್ರೆ ಏನೋ ಒಂದು 25-30 kg ಬಿತ್ತನೆ ಬೀಜಿರುತ್ತೆ. ಆ ಸಾಲಲ್ಲಿ ನಾವು ಕೂರಿಗೆಲ್ಲಾದ್ರೂ ಹಾಕ್ಬೋದು ಅಥವಾ ಹಂಗೆ ನೇರವಾಗಿ ಕೈಯಿಂದಾನೆ ನಾವು ಹಾಕ್ಬೋದು ಸರ್. ನಾವು ಬಿತ್ತನೆ ಮಾಡ್ಬೇಕಾದ್ರೆ ಬೀಜದಿಂದ ಬೀಜಕ್ಕೆ ಅಥವಾ ಗಿಡದಿಂದ ಗಿಡಕ್ಕೆ ಹೌದು ಸುಮಾರು 4 ಅಷ್ಟು ಅಂತರ 10 cm 10 cm ಅಥವಾ 10 cm ನಾವು ಅಂತರವನ್ನ ಕಾಪಾಡಬೇಕಾಗುತ್ತೆ ಸರ್. ಇಲ್ಲಂತಂದ್ರೆ ಒಂದಕ್ಕೊಂದು ಕಾಂಪಿಟೇಷನ್ ಜಾಸ್ತಿ, ಕಳೆ ತೆಗೆದ ಕಷ್ಟ, ಅದು ಇಳುವರಿ ಕೂಡ ಕಡಿಮೆ ಆಗ್ಬಿಡುತ್ತೆ, ಅಥವಾ ರೋಗ ಬರುವ ಒಂದು ಇದು ಕೂಡ ಸಾಧ್ಯತೆ ಕೂಡ ಜಾಸ್ತಿ ಆಗುತ್ತೆ. ಇನ್ನು ನೀರಿನ ನಿರ್ವಹಣೆ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ನೀರು ನಿರ್ವಹಣೆ ಅಂತಂದ್ರೆ ಈ ಒಂದು ಬೆಳೆಯು ಕಡಿಮೆ ನೀರು ಬೇಕಾಗುತ್ತೆ. ಹೌದೌದು. ಅದರಲ್ಲಿ ಆ ಒಂದು ಪ್ರದೇಶದಲ್ಲಿ ಸುಮಾರು 600-900 mm ಮಳೆ ಬಂದರೂ ಸಾಕು, ಅಥವಾ ನಾವು ನೀರಾವರಿ ಕೊಡ್ತೀವಿ ಅಂದ್ರೆ ಕೂಡ 18-20 lakh liters ನೀರು ಕೊಟ್ಟರು ಸಾಕು ಒಂದು ಎಕರೆಗೆ. ಅದು ಕಪ್ಪು ಹೌದು ಸರ್, ಎಕರೆಗೆ ಕಪ್ಪು ಭೂಮಿ ಆದ್ರೆ ನೀರಾವರಿ ಅಂತರ ಜಾಸ್ತಿ ಆಗುತ್ತೆ ಸರ್. 2 ಕೊಟ್ರೆ ಸಾಕು. ಕೆಂಪು ಮಣ್ಣು ಅಂತಂದ್ರೆ ನಾವು 1 ಕೊಡಬೇಕಾಗುತ್ತೆ. ಸೊ ಈ ತರ ನಾವು ನೀರು ನಿರ್ವಹಣೆ ಮಾಡ್ಬೇಕಾಗುತ್ತೆ ಸರ್. ಇದಕ್ಕೆ ಹೆಚ್ಚಿಗೆ ನೀರು ಬೇಕಾಗಿಲ್ಲ ಸರ್, ಯಾಕೆಂದ್ರೆ ಇದು ಹಿಂಗಾರಿನಲ್ಲಿ ಬೆಳೆಯೋದ್ರಿಂದ ಅಷ್ಟೊಂದು ನೀರಿನ ಅವಶ್ಯಕತೆ ಇರೋದಿಲ್ಲ, ಮತ್ತೆ ಇದು ಬರ ನಿರೋಧಕ ಶಕ್ತಿ ಇರೋದ್ರಿಂದ ಸೊ ನಾವು ಕಡಿಮೆ ನೀರನ್ನ ಕೊಡಬಹುದು ಸರ್. ಇನ್ನು ಸಸ್ಯ ಸಂರಕ್ಷಣೆಗೆ ಬಂದ್ರೆ ಈ ಒಂದು ಕಡಲೆ ಬೆಳೆಗೆ ಬರುವಂತ ಮುಖ್ಯವಾದ ರೋಗಗಳು ಯಾವ್ಯಾವ ಅಂತೀರಿ ಸರ್? ಮುಖ್ಯವಾಗಿ ಇದ್ರಲ್ಲಿ ರೋಗ ಅಂತಂದ್ರೆ ಸುರುಗ ರೋಗ ಅಂತ ಬರುತ್ತೆ ಸರ್. ಈ ಸುರುಗು ರೋಗ ಹೆಂಗೆ ಅಂತಂದ್ರೆ ಇನ್ನೇನು ಹೂ ಬಿಡುವ ಹಂತದಲ್ಲಿ ಎಲೆ ಎಲ್ಲ ಒಂಥರ ಯೆಲ್ಲೋ ಕಲರ್ ಹಳದಿ ಕಲರ್ ಆಗ್ಬಿಡುತ್ತೆ, ಅಲ್ಲಿಂದ ಮತ್ತೆ ಆ ದೊಡ್ಡ ಗಿಡನ ಸತ್ತು ಹೋಗ್ಬಿಡುದು ಸರ್. ಸೊ ಈ ಒಂದು ನಾವು ಲಕ್ಷಣ ನೋಡಿದಾಗ ಅದು ಸೊರಗು ರೋಗ ಅಂತ ನಮಗೆ ಗೊತ್ತಾಗುತ್ತೆ, ಖಚಿತ ಆಗುತ್ತೆ. ಏನ್ ಕ್ರಮ ಕೈಗೊಳ್ಬಹುದು ಅಂತೀರಿ ಸರ್? ಇದಕ್ಕೆ ಕಾರ್ಬನ್ ಡೈಸಿಮ್ ಅಂತ ಒಂದು ಶಿಲೀಂದ್ರನಾಶಕ ಹೊಡಿಬಹುದು, ಅಥವಾ ಟ್ರೈಕೋಡರ್ಮ್ ರೇಡಿ ಅಂತ ಅದನ್ನ ನಾವು ಹೊಡಿಬಹುದು ಸರ್. ಅದು ಜೈವಿಕ ಶಿಲೀಂದ್ರನಾಶಕ. ಜೈವಿಕ ಶಿಲೀಂದ್ರನಾಶಕ ಈ ಟ್ರೈಕೋಡರ್ಮ್ ರೇಡಿ ಆದ್ರೆ 1 125 grams ಬೇಕಾಗುತ್ತೆ ಸರ್. ಬೀಜೋಪಚಾರ ಮಾಡಬೇಕು. ನಾವು ಬಿತ್ತನೆ ಮಾಡಕ್ಕಿಂತ ಮೊದಲು ಮತ್ತೆ ನಾವೇನು ಜೈವಿಕ ಗೊಬ್ಬರ ಕೂಡ ನಾವು ಬೀಜೋಪಚಾರ ಮಾಡಬಹುದು. ಅದಾದ್ಮೇಲೆ ನಾವು ಇದನ್ನ ಬೀಜೋಪಚಾರ ಮಾಡಬಹುದು. ಅಂದ್ರೆ ಈ ಕಾರ್ಬನ್ ಡೈಸಿಮ್ ಬಳಸಬಹುದು ಸರ್ ಬೀಜೋಪಚಾರಕ್ಕೆ. ಸರಿ, ಕಾರ್ಬನ್ ಡೈಆಕ್ಸೈಡ್ ಆದ್ರೆ ಒಂದು ಎಕರೆಗೆ 50 ಗ್ರಾಮ್ ಅಷ್ಟು ಬೇಕಾಗುತ್ತೆ ಸರ್. ಎಕರೆಗೆ 50 ಗ್ರಾಮ್ ಅಥವಾ 1 ಕೆಜಿಗಾದ್ರೆ 2 ಗ್ರಾಮ್ ಆದ್ರೆ ಸಾಕು. ಬೀಜೋಪಚಾರನೇ ಮುಖ್ಯವಾದ ಕ್ರಮ, ಅದು ಬಂದ ಮೇಲೆ ನಾವು ತಡೆಗಟ್ಟೋದು ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಭೂಮಿನಲ್ಲಿ ಬಿತ್ತನೆ ಮಾಡೋಕ್ಕಿಂತ ಮೊದಲೇ ನಾವು ಬೀಜೋಪಚಾರ ಮಾಡಿ ಅದನ್ನ ಬಿತ್ತನೆ ಮಾಡಿದ್ರೆ ಒಳ್ಳೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಬರುತ್ತೆ ಸರ್. ಇನ್ನು ಕೀಟದ ಹಾವಳಿ ಯಾವುದು ಹೆಚ್ಚು ಕಂಡು ಬರುತ್ತೆ ಅಂತ ಸರ್? ಇದರಲ್ಲಿ ಕೀಟಗಳ ಸಂಖ್ಯೆ ಕಡಿಮೆ ಸರ್. ಅದರಲ್ಲಿ ಮುಖ್ಯವಾಗಿ ಇದಕ್ಕೆ ಒಂದು ಕೀಟ ಅಂತಂದ್ರೆ ಅದು ಕಡಲೆಕಾಯಿ ಹುಳ ಅಂತ ಬರುತ್ತೆ ಸರ್. ಇದರ ಲಕ್ಷಣ ಏನಂತಂದ್ರೆ ಸರ್, ಆ ಕಾಯಿ ಮೇಲೆ ರಂಧ್ರ ಅಂದ್ರೆ ತೂತು ಬಿದ್ದಿರುತ್ತೆ ಸರ್. ರಂಧ್ರ ಬಿದ್ದಿದ್ರೆ ನಮಗೆ ಅದು ಗೊತ್ತಾಗ್ಬಿಡುತ್ತೆ ಸರ್, ಇದರ ಹುಳ ಬಿದ್ದಿದೆ. ಸೊ ಅಂತ ಸಮಯದಲ್ಲಿ ನಾವು ಒಂದು ಕೀಟನಾಶಕಗಳನ್ನ ಬಳಸಬೇಕಾಗುತ್ತೆ. ಯಾವುದು ಕೀಟನಾಶಕ ಬಳಸಬಹುದು? ಸುಮಾರು ಪರಿಣಾಮಕಾರಿ ಕೀಟನಾಶಕಗಳಿದಾವೆ. ಅದರಲ್ಲಿ ಮುಖ್ಯವಾಗಿ ರೈತರಿಗೆ ಸಿಗುವಂತದಂದ್ರೆ ಕ್ಯೂನಾಲ್ಪ ಸಿಗುತ್ತೆ. 1 ಲೀಟರ್ ನೀರಿಗೆ 2 ml ಅಷ್ಟು ಅದನ್ನ ಮಿಶ್ರಣ ಮಾಡಿ ಅವರು ಸಿಂಪಡಣೆ ಮಾಡಬಹುದು. ಅಥವಾ ಪೆನಿಟ್ರೋತ್ ಏನಂತಿದೆ ಅದು ಕೂಡ 1 ಲೀಟರ್ಗೆ 1.5 ml ಆದ್ರೆ ಸಾಕು, ಸಿಂಪಡಣೆ ಮಾಡಬೇಕು. ಅಥವಾ ಇನ್ನೊಂದಂದ್ರೆ ಸರ್, ಫಜಲೋನ್ ಅಂತ ಬರುತ್ತೆ, ಫೋಸಲೋನ್ ಅಂತ, ಅದು ಕೂಡ 2 ml 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು ಸರ್. ಸಿಂಪಡಿಸಬೇಕಾದ್ರೆ 1 ಎಕರೆಗೆ 200-300 ಲೀಟರ್ ಅಷ್ಟು ನೀರು ಬೇಕಾಗುತ್ತೆ ಸರ್. ನಾವು ಒಂದ್ಸಲ ಸಿಂಪಡಣೆ ಮಾಡ್ತೀವಿ ಸರ್ ಚೆನ್ನಾಗಿ ಗಿಡ ಬಿಡದಾಗ. ಮತ್ತೆ ನಮ್ಗೆ ಹುಳ ಕಾಣಿಸ್ಕೊಂಡ್ರೆ ಮತ್ತೆ 10 ದಿವಸ ಬಿಟ್ಟು ಮತ್ತೆ 2ನೇ ಸಲ ಸಿಂಪಡಣೆ ಮಾಡಿದ್ರೆ ಒಳ್ಳೇದು ಸರ್. ಅಂದ್ರೆ ನಾವು ಅಂದ್ರೆ ಮುಂಜಾಗ್ರತೆಯಾಗಿನೂ ಸಿಂಪಡಣೆ ಮಾಡಬಹುದು. ಹೌದು ಸರ್. ಇದರಲ್ಲಿ ಹೂವು ಕಾಯಿ ಸಂದರ್ಭದಲ್ಲಿ ಮಾಡಬಹುದು. ಮತ್ತೆ ನಾವು ಬೇಕಾದ್ರೆ ಸಮಗ್ರ ಕೀಟ ನಿರ್ವಹಣೆ ಮಾಡಬಹುದು ಸರ್. ಹೌದು, ಹೇಗೆ ಅಂತೀರಿ ಸರ್? ಇದರಲ್ಲಿ NPV ಒಂದು ಬರ್ತಾರೆ ಸರ್, ನಂಜಾಣ ರೋಗ ದ್ರಾವಣ ಅಂತ, ಅದನ್ನು ಕೂಡ ನಾವು ಸಿಂಪಡಣೆ ಮಾಡಬಹುದು. ಅದು ಸುಮಾರು ನಮಗೆ 1 ಲೀಟರ್ ಬೇಕಾಗುತ್ತೆ ಸರ್, ಅಂದ್ರೆ 100 ml ಬೇಕಾಗುತ್ತೆ. ಅದ್ರ ಜೊತೆಗೆ 200 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿ ಇದರ ಒಂದು ಎಫಿಷಿಯನ್ಸಿ ಜಾಸ್ತಿ ಮಾಡಿ, ಸಾಮರ್ಥ್ಯ ಜಾಸ್ತಿ ಮಾಡಲಿಕ್ಕೆ ಇದಕ್ಕೆ ನಾವು ಬೆಲ್ಲ ಕೂಡ ಹಾಕ್ಬೋದು ಸರ್. 1 ಲೀಟರ್ ನೀರಿಗೆ 5 ಗ್ರಾಮ್ ಬೆಲ್ಲ ಹಾಕ್ಬೋದು. ಮತ್ತೆ ಇದ್ರ ಜೊತೆಗೆ ಮತ್ತೆ ನಾವು ಬೇಕಾದ್ರೆ ಟೀಪಾಲ್ ಅಂತ ಬರುತ್ತೆ ಸರ್, ಆ ಟೀಪಾಲ್ ಸುಮಾರು 1 ಲೀಟರ್ಗೆ 1 ಗ್ರಾಮ್ ಅಷ್ಟು ಹಾಕಿದ್ರೆ ಸಾಕು. ಇದು ಒಂದು ತರ ನಿರ್ವಹಣೆ ಸರ್. ಇನ್ನೊಂದೇನಂತಂದ್ರೆ ಕೊತ್ತಂಬರಿ ಸೊಪ್ಪು ಸರ್. ಕೊತ್ತಂಬರಿ ಸೊಪ್ಪು 6 ಸಾಲು ಕಡಲೆ ಬೆಳೆ ಇದ್ರೆ 1 ಸಾಲು ಕೊತ್ತಂಬರಿ ಬೀಜ ಹಾಕರೆ ಈ ಒಂದು ಕಡಲೆ ಹುಳು ಕಡಿಮೆ ಆಗಿಬಿಡುತ್ತೆ ಸರ್. ಅಂದ್ರೆ ಕೊತ್ತಂಬರಿ ಕಡೆ ಹೋಗುತ್ತಾ? ಕೊತ್ತಂಬರಿ ಕಡೆ ಹೋಗುತ್ತೆ ಸರ್. ಆ ಕಡೆ ಆಕರ್ಷಿತವಾಗಿ ವಾಸನೆ ಇರುತ್ತೆ, ಆ ಕಡೆ ಆಕರ್ಷಣೆ ಆಗುತ್ತೆ. ಸೊ ಮತ್ತೆ ಇದ್ರ ಮೇಲೆ ಅದೊಂದು ಕಡಿಮೆ ಆಗುತ್ತೆ ಸರ್. ಸೊ ಇದನ್ನ ಬಿಟ್ಟು ಕೊತ್ತಂಬರಿ ಕಡೆ ಹೋಗ್ಬಿಡುತ್ತೆ? ಕೊತ್ತಂಬರಿ ಕಡೆ ಹೋಗುತ್ತೆ. ಕಡಲೆ ಅಷ್ಟು ಇಷ್ಟಪಡಲ್ಲ? ಹೌದು ಸರ್. ಇನ್ನೊಂದೇನಂದ್ರೆ ನಾ ಪೆರ್ಮೋಟ್ರಾಪ್ ಅಂತ ಹೇಳೋದು, ಮೋಹಕ ಬಳೆ ಅಂತ. ಆ ಮೋಹಕ ಬಳೆನ 1 ಎಕರೆಗೆ 2 ಮೋಹಕ ಬಳೆನ ಉಪಯೋಗಿಸಬಹುದು ಸರ್. ಸೊ ಇದನ್ನ ಸಮಗ್ರ ಕೀಟ ನಿರ್ವಹಣೆ ಮಾಡಬಹುದು. ಅಂದ್ರೆ ಮೋಹಕ ಬಲೆನಲ್ಲಿ ಪತಂಗಗಳನ್ನು ಆಕರ್ಷಿಸಿ ಕೂಡ ನಾವು ಕೊಲ್ಲಬಹುದು ಸರ್. ಇದು ಕೀಟ ನಿರ್ವಹಣೆ ಅಂದ್ರೆ ಸರ್, ನಾವು ಪೋಷಕಾಂಶ ನಿರ್ವಹಣೆ ಕೂಡ ನಾವು ಆಲ್ರೆಡಿ ನಾವು ಚರ್ಚೆ ಮಾಡಿದ್ವಿ. ಹೌದೌದು. ಅದಕ್ಕೆ ಇನ್ನೊಂದು ನಾನು ಪಾಯಿಂಟ್ ಒಂದು ಹೇಳ್ಬೇಕಂತಂದ್ರೆ, ಏನಂದ್ರೆ ನಾವು ಯೂರಿಯಾ ಸಿಂಪಡಣೆ ಮಾಡಬಹುದು ಸರ್. ಓಹೋ, ಎಲೆ ಮೇಲೆ? ಎಳೆ ಮೇಲೆ. ಇನ್ನ ಭೂಮಿಗೆ ಹಾಕಿರ್ತೀವಿ, ಶಿಫಾರಸು ಮಾಡಿದ ಒಂದು ಅಂಶಗಳನ್ನ ನಾವು ಪೋಷಕಾಂಶ ಕೊಟ್ಟಾಗ ಅದು ಗಿಡಗಳಿಗೆ ಕಡಿಮೆ ಸಿಗಬಹುದು, ಭೂಮಿಗೆ ಹಿಂಗ್ ಹೋಗ್ಬೋದು ಅಥವಾ ನೀರಿನಲ್ಲಿ ಕೊಚ್ಕೊಂಡು ಹೋಗ್ಬೋದು, ಕಡಿಮೆ ಸಿಗ್ಬೋದು. ಯಾಕೆಂದ್ರೆ ನಾವು ಕುಷ್ಕಿನಲ್ಲಿ ಅಮ್ಮಮ್ಮ ಅಂದ್ರೆ 5 ಕಿಲೋಗ್ರಾಮ್ ಮಾತ್ರ ಕೊಟ್ಟಿರ್ತೀವಿ ಎಕರೆ, ಯಾವುದು ಸಾರ್ವಜನಿಕನ. ಹೌದೌದು, ಬಹಳ ಕಡಿಮೆ, ಅದು ಕಡಿಮೆ ಇರುತ್ತೆ. ಹಾಗಾಗಿ ನಾವು ಸಿಂಪಡಣೆ ಮೂಲಕ ಕೊಡಬಹುದು. ಹೂ ಬಿಡುವ ಹಂತದಲ್ಲಿ ಸರ್ 2% ಅಷ್ಟು ಯೂರಿಯಾ ನಾವು ಸಿಂಪಡಣೆ ಮಾಡಿದ್ರೆ ಅದು ಇಳುವರಿ ಕೂಡ ಜಾಸ್ತಿ ಬರುತ್ತೆ ಸರ್. 2% ಅಂದ್ರೆ 100 ಲೀಟರ್ಗೆ 2 ಕೆಜಿ ಯೂರಿಯಾ ಸರ್. ಯೂರಿಯಾ ಹಾಕೊಂಡು ಯೂರಿಯಾ ಗೊಬ್ಬರ ಉಪಯೋಗಿಸ್ತೀವಿ, ಅದನ್ನ ನೀರಲ್ಲಿ ಮಿಶ್ರಣ ಮಾಡಿ ಚೆನ್ನಾಗಿ ಮಾಡಿ ಅದು ಚೆನ್ನಾಗಿ ಕರಗುತ್ತೆ ಸಿಂಪಡಣೆ ಮಾಡಬಹುದು ಹೂ ಬಿಡುವಂತದಲ್ಲಿ. ಇದರಿಂದ ನಮ್ಗೆ ಇಳುವರಿ ಹೆಚ್ಚಾಗುತ್ತೆ. ಹೆಚ್ಚಾಗುತ್ತೆ ಸರ್. ಇನ್ನು ಇಳುವರಿ ಎಷ್ಟು ಪಡಿಬಹುದು ಅಂತ? ಇದರಲ್ಲಿ 2 ತರ ಪದ್ಧತಿ ಇದೆ ಸರ್. 1 ನೀರಾವರಿ ಪದ್ಧತಿ ಇದೆ, ಕುಷ್ಕಿ ಪದ್ಧತಿ, ತಮಗೆ ತಿಳಿದಿರುವ ಹಾಗೆ ಅಥವಾ ರೈತರಿಗೆ ಗೊತ್ತಿರುವ ಹಾಗೆ ನೀರಾವರಿ ಪದ್ಧತಿಯಲ್ಲಿ ಇಳುವರಿ ಜಾಸ್ತಿ. ಹೌದೌದು. ಅಲ್ಲಿ ಸುಮಾರು 6-8 ಕ್ವಿಂಟಲ್ ಇಳುವರಿ ಬರುತ್ತೆ ಸರ್ ಎಕರೆಗೆ. ಅದೇ ಕುಷ್ಕಿ ಬೆಳೆ ಆದ್ರೆ ಅಲ್ಲಿ 1/2 ಬರುತ್ತೆ, 3-4 ಕ್ವಿಂಟಲ್ 1 ಎಕರೆಗೆ ಇಳುವರಿ ಬರುತ್ತೆ ಸರ್. ಇನ್ನು ಈ ಕಡಲೆಯನ್ನ ಹೇಗೆ ಬಳಸ್ಕೋಬಹುದು, ಯಾವ ಒಂದು ಉದ್ದೇಶಗಳಿಗಾಗಿ ಬಳಸ್ಕೋಬಹುದು ಅಂತೀರಿ? ನಾವೇನ್ ಸರ್, ರೈತರು ಅಷ್ಟೇ, ನಾವು ಅಷ್ಟೇ, ಸಾಂಬಾರ್ ಬೇಕಾದ್ರೆ ಸಾಂಬಾರ್ಗೂ ಉಪಯೋಗಿಸ್ತೀವಿ. ಹೌದು. ಅದ್ರ ಅದನ್ನ ಚೆನ್ನಾಗಿ ಬೇಯಿಸ್ಬಿಟ್ಟು ಉಪಯೋಗಿಸ್ತೀವಿ. ಮತ್ತೆ ಹಬ್ಬ ಹರಿದಿನಗಳಲ್ಲಿ ಕಡಲೆ ಉಗ್ರಿ ಅಂತ, ಕಡಲೆ ಉಗ್ರಿ ಅಂತ ಮಾಡ್ತಾರೆ. ಇವನ್ ಗಣಪತಿ ದೇವರುಗಳಲ್ಲಿ ಉತ್ಸವದಲ್ಲಿ ಅದೇ ಮುಖ್ಯ, ಪ್ರಸಾದ ಕೊಡಬೇಕಂತಂದ್ರೆ ಅದೇ ಕಡಲೆ ಉಗ್ರಿ ಅಂತ ಕೊಡ್ತಾರೆ, ಉಸಲಿ ಕುಡಿ ಅಂತಾರೆ. ಹೌದು. ಮತ್ತೆ ನಾವು ಬೋಂಡಾ ಗಿಂಡ ಎಲ್ಲ ಮಾಡಕ್ಕೆ ಅದನ್ನೇ ಉಪಯೋಗಿಸ್ತೀವಿ, ಕಡಲೆ ಹಿಟ್ಟು ಉಪಯೋಗಿಸ್ತೀವಿ. ಹೌದು. ಮತ್ತೆ ಸಾರಜನಕ ಜಾಸ್ತಿ ಇರುತ್ತಲ್ಲ ಸರ್, ಸಿಹಿ ತಿಂಡಿಗಳನ್ನು ಮಾಡುವಾಗಲೂ ಕೂಡ ಹಿಟ್ಟು ಬಳಸ್ತೀವಿ, ಅದನ್ನ ಹಿಟ್ಟು ಬಳಸ್ತೇವೆ ಸರ್. ಇನ್ನೊಂದ್ ಕಡೆ ನಾವು ಕಡಲೆ ಹುಲ್ಲನ್ನು ತಗೊಂಡಾಗ ಈ ಹುಲ್ಲು ಕೂಡ ಒಳ್ಳೆ ಪೋಷಕಾಂಶ ನ್ಯೂಟ್ರಿಯನ್ಸ್ ಅಲ್ಲಿ ಇರ್ತಾವೆ ಸರ್. ಓ, ಇರುತ್ತಾ? ಹಂಗಾಗಿ ಜಾನುವಾರುಗಳಿಗೆ ಒಳ್ಳೆ ಮೇವು ಅಂತೀರಿ, ಮೇವಾಗಲು ಬಳಸ್ಕೋಬಹುದು. ಮೇವಾಗಲು ಆಗುತ್ತೆ ಸರ್, ಬಳ್ಳಿನ. ಆದ್ರೆ ಇವಾಗ ಸರ್, ಈ ಒಂದು ಪರಿಸ್ಥಿತಿಯಲ್ಲಿ ಇದೆ, ಏನ್ ಇವಾಗ ಇಳುವರಿ ಬರ್ತಾ ಇದೆ, ಆ ಇಳುವರಿ ನಮ್ಗೆ ಸಾಕಾಗಲ್ಲ. ಹಂಗಾಗಿ ಆ ಒಂದು ಇಳುವರಿನೂ ಜಾಸ್ತಿ ಮಾಡಬೇಕು, ಮತ್ತೆ ಓವರ್ ಆಲ್ ಉತ್ಪಾದನೆ ಕೂಡ ನಾವು ಜಾಸ್ತಿ ಮಾಡಬೇಕು. ಯಾಕಂದ್ರೆ ನಾವು ಈ ಒಂದು ಕಡಲೆ ಬೆಳೆ ನೋಡ್ತಾ ಇಲ್ಲ ಸರ್, ಅಥವಾ ಯಾವುದೇ ಒಂದು ಬೆಳೆ ಕಾಳುಗಳ ಒಂದು ಇದು ಪ್ರಮಾಣ ನಮ್ಮ ಲಭ್ಯತೆ ಕಡಿಮೆ ಆಗಿದೆ ನಮ್ಮ ದೇಶದಲ್ಲಿ. ಪ್ರಸ್ತುತದಲ್ಲಿ ನಾವು ಬೇರೆ ದೇಶದಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ, ಆದ್ರೆ ನಾವು ಹೆಚ್ಚಿಗೆ ಮಾಡ್ಕೊಳಕಾಗಲ್ಲ. ಮತ್ತೆ ಕೆಲವು ಸಂದರ್ಭದಲ್ಲಿ ಈ ಸುಳಿನೂ ಕೂಡ ಚಿವುಡ್ತಾರೆ ಅಂತ ಕೇಳಿದೀವಿ. ಸ್ವಲ್ಪ ಕವಲುಗಳು ಜಾಸ್ತಿ ಬರಲಿ ಅಂತ, ಪಕ್ಕದ ಕವಲುಗಳು ಜಾಸ್ತಿ ಬರಲಿ ಅಂತ ಹೆಚ್ಚಿಗೆ ಆಗ್ತವೆ ಸರ್. ಯಾವ ಹಂತದಲ್ಲಿ ಮಾಡಬಹುದು ಇದನ್ನ ಮಾಡಂಗಿದ್ರೆ? ಅದು ಬಿತ್ತನೆ ಮಾಡೋ ಒಂದು 40-50 ದಿವಸ ಅಥವಾ ಹೂ ಬಿಡಕ್ಕಿಂತ ಮೊದಲೇ ಮಾಡ್ಬೇಕು ಸರ್. ಮುಂಚೆನೆ ಮಾಡ್ಕೊಂಡ್ರೆ ಒಂದ್ ತಿಂಗಳಾದ್ಮೇಲೆ ಒಳ್ಳೆ ಅಂತ ಅಂತ ಬಿತ್ತನೆ ಮಾಡಿದ ಒಂದ್ ತಿಂಗಳಲ್ಲಿ ಅವಾಗ ಚೆನ್ನಾಗಿ ಬೆಳೆಯೋದಕ್ಕೆ ಶುರು ಆಗ್ತಾ ಇರುತ್ತೆ. ಅವಾಗ ನಾವು ಚಿವುಟ್ರೆ ಬೇಗ ಕವಲುಗಳು ಬರ್ತವೆ, ಹೆಚ್ಚಿಗೆ ಕವಲು ಬರ್ತಾವೆ, ಇಳುವರಿ ಜಾಸ್ತಿ ಆಗುತ್ತೆ. ಅದೊಂದು ಮುಖ್ಯವಾದ ಕ್ರಮವಾಗಿ ನೋಡಿದ್ರೆ ಸರ್, ತೊಗರಿ ಎಲ್ಲಾ ಬೆಳೆ ಕಾಳುಗಳು ಕೂಡ ಬೆಳೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಹಂಗಾಗಿ ರೈತರು ಇರ್ಬೋದು, ನಮ್ಮ ವಿಜ್ಞಾನ ಇರ್ಬೋದು, ಇದ್ರ ಕಡೆ ಜಾಸ್ತಿ ಗಮನ ಕೊಟ್ಟು ಈ ಏನು ಅಂತರ ಬೆಳೆಯಾಗಿ ಬೆಳಿತೀವಿ ಆ ಒಂದು ಪದ್ಧತಿ ಬಿಟ್ಟು ಮುಖ್ಯ ಬೆಳೆಯಾಗಿ ಬೆಳೆದ್ರೆ ಒಳ್ಳೆ ಇಳುವರಿ ಬರುತ್ತೆ, ಮತ್ತೆ ರೈತರಿಗೆ ಒಳ್ಳೆ ಆದಾಯ ಆಗುತ್ತೆ, ಮತ್ತೆ ಗ್ರಾಹಕರು ಕೂಡ ಕಡಿಮೆ ದರದಲ್ಲಿ ಸಿಗುವಂತೆ ಆಗುತ್ತೆ ಸರ್. ಜೊತೆಗೆ ಜಮೀನಿನ ಫಲವತ್ತತೆಯೂ ಹೆಚ್ಚಾಗುತ್ತೆ ಯಾಕಂದ್ರೆ ಸಾರ್ವಜನಿಕ ಸ್ಥಿರೀಕರಣ ಮಾಡೋದ್ರಿಂದ ನಮ್ಮ ಜಮೀನು ಕೂಡ ಉತ್ತಮವಾಗುತ್ತೆ. ರೈತ ಬಾಂಧವರೇ, ತಮಗೆ ಈ ಕಡಲೆಯ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ ಸಿ ಸೀನಪ್ಪ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 944-866-2226. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 944-866-2226. ತುಂಬ ಸಂತೋಷ ಡಾಕ್ಟರ್ ಸೀನಪ್ಪ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಡಲೆ ಬೆಳೆಯಲ್ಲಿರುವಂಥ ಸುಧಾರಿತ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು ಸರ್. ಕಡಲೆ ಬೇಸಾಯ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿ ಸೀನಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಹಾನಾ ಗೋಪಿನಾಥ್. ಇನ್ನೀಗ ಕೃಷಿ ಮಾಹಿತಿ. ನಮ್ಮ ದೇಶ ಹಾಲಿನ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ಮುಂಚೂಣಿಯಲ್ಲಿದೆ. ಆದರೆ ಹಾಲಿನ ಗುಣಮಟ್ಟದ ವಿಷಯಕ್ಕೆ ಬಂದರೆ ನಾವು ಇನ್ನೂ ಸಾಕಷ್ಟು ಅಭಿವೃದ್ಧಿಯನ್ನು ಸಾಧಿಸಬೇಕಾಗಿದೆ. ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಮುಖ್ಯವಾಗಿ ಹಾಲಿನ ಉತ್ಪಾದನಾ ಒಂದು ಹಂತದಲ್ಲಿ ಶುಚಿತ್ವದ ಕೊರತೆ, ವೈಜ್ಞಾನಿಕ ಪಾಲನಾ ಪದ್ಧತಿಗಳ ಬಗ್ಗೆ ತಿಳುವಳಿಕೆ ಕಡಿಮೆ ಇರೋದು, ಅನಗತ್ಯ ರೋಗ ನಿರೋಧಕ ಮತ್ತು ಬೇರೆ ಔಷಧಿಗಳ ಬಳಕೆ, ಜೊತೆಗೆ ಈ ಸಾಂಕ್ರಾಮಿಕ ರೋಗಗಳು, ಹಾಲಿನ ಸಂಗ್ರಹಣೆ ಮತ್ತು ಸಾಗಣೆಯ ಹಂತದಲ್ಲಿ ಶುಚಿತ್ವದ ಕೊರತೆಯಂತಹ ಅಂಶಗಳು ಬಹಳ ಮುಖ್ಯವಾದಂಥವು. ಇವನ್ನೆಲ್ಲ ನಾವು ನಿವಾರಿಸಿಕೊಂಡು ಹಾಲಿನ ಗುಣಮಟ್ಟದಲ್ಲಿ ಪ್ರಪಂಚದ ಮಟ್ಟದಲ್ಲಿ ಬೇರೆ ರೈತರ ಜೊತೆಯಲ್ಲಿ ನಾವು ಸ್ಪರ್ಧಿಸಬೇಕಾದರೆ ಹೈನುಗಾರಿಕೆಯಲ್ಲಿ ತೊಡಗಿರುವಂಥವರು ಮುಖ್ಯವಾಗಿ 5 ಅಂಶಗಳನ್ನು ಗಮನಿಸಬೇಕಾಗತ್ತೆ. ಮೊದಲನೇ ಅಂಶ ಅಂದರೆ ಆರೋಗ್ಯವಂತ ಹಸುವಿನಿಂದ ಉತ್ತಮ ಗುಣಮಟ್ಟದ ಹಾಲನ್ನು ನಾವು ಪಡಿಬಹುದು. ಶುದ್ಧ ಹಾಲಿನ ಉತ್ಪಾದನೆಯಲ್ಲಿ ಆರೋಗ್ಯವಂತ ಹಸು ಅಥವಾ ಎಮ್ಮೆ ಮುಖ್ಯ ಪಾತ್ರ ವಹಿಸುತ್ತೆ. ಜಾನುವಾರುಗಳಿಗೆ ಕಾಯಿಲೆ ಬಾರದ ರೀತಿಯಲ್ಲಿ ಕಾಲಕಾಲಕ್ಕೆ ಸೂಕ್ತ ಲಸಿಕೆಗಳನ್ನು ಕೊಡುವಂಥದ್ದು, ಮತ್ತು ರೋಗಗಳಿಂದ ಬಳಲ್ತಾ ಇರುವಂಥ ಜಾನುವಾರುಗಳ ಹಾಲನ್ನು ರೋಗ ಗುಣವಾಗುವವರೆಗೂ ಕೂಡ ಉಪಯೋಗಿಸದೆ ಚೆಲ್ಲುವಂಥದ್ದು ಬಹಳ ಅವಶ್ಯಕ. ಹಾಲನ್ನು ಕರೆಯುವಂಥ ಹೈನುರಾಸುಗಳನ್ನು ಪ್ರತಿದಿನ ನಾವು ಶುದ್ಧ ನೀರಿನಲ್ಲಿ ಮೈ ತೊಳೆದು ಗಾಳಿ ಬೆಳಕು ಸಮರ್ಪಕ ಆಗಿರುವಂಥ ಕೊಟ್ಟಿಗೆಯಲ್ಲಿ ಕಟ್ಟಬೇಕಾಗತ್ತೆ. ಹಾಲು ಕರೆಯುವ ಮೊದಲು ಹಸುವಿಗೆ ಸಾಕಷ್ಟು ಮೇವನ್ನು ಕೊಡಬೇಕಾಗತ್ತೆ, ಶುದ್ಧ ನೀರನ್ನು ಕೊಡಬೇಕಾಗತ್ತೆ. ಇನ್ನು ಹಾಲನ್ನು ಕರೆಯುವಂಥ ವ್ಯಕ್ತಿಯ ಆರೋಗ್ಯ ಮತ್ತು ಶುಚಿತ್ವ ಕೂಡ ಅಷ್ಟೇ ಮುಖ್ಯವಾದಂಥದ್ದು. ಇದು ಎರಡನೇ ಮುಖ್ಯವಾದ ಅಂಶ. ಹೈನುರಾಸುವಿನ ಆರೋಗ್ಯದಷ್ಟೇ ನಮ್ಮ ಹಾಲನ್ನು ಕರೆಯುವಂಥ ರೈತ ಬಾಂಧವರು ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಾಗತ್ತೆ. ಜೊತೆಗೆ ಕೊಟ್ಟಿಗೆಯಲ್ಲಿ ಅವರ ಜೊತೆಯಲ್ಲಿ ಕೆಲಸ ಮಾಡುವಂಥವರು ಕೂಡ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಹಾಲನ್ನು ಕರೆಯುವಂಥ ವ್ಯಕ್ತಿ ಯಾವುದೇ ಸಾಂಕ್ರಾಮಿಕ ರೋಗಗಳಿಂದ ಬಳಲ್ತಾ ಇರಬಾರ್ದು. ಹಾಲನ್ನು ಕರೆಯುವಾಗ ಸೀನದು, ಕೆಮ್ಮದು ಮತ್ತು ಧೂಮಪಾನವನ್ನು ಮಾಡುವಂಥದ್ದನ್ನ ಮಾಡಬಾರ್ದು. ಇನ್ನು ಮೂರನೇ ಮುಖ್ಯವಾದ ಅಂಶ ಅಂದರೆ ಹಸುವಿನ ಕೆಚ್ಚಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು. ಹಾಲಿನ ಉತ್ಪಾದನೆಯಲ್ಲಿ ಹಸುವಿನ ಕೆಚ್ಚಲಿನ ಆರೋಗ್ಯ ಬಹಳ ಮುಖ್ಯ. ಹಾಲಿನ ಗುಣಮಟ್ಟ ಮುಖ್ಯವಾಗಿ ಕೆಚ್ಚಲಿನ ಶುಚಿತ್ವದ ಮೇಲೆ ಅವಲಂಬಿತವಾಗಿರುತ್ತೆ. ನಮಗೆಲ್ಲ ತಿಳಿದಿರೋ ರೀತಿಯಲ್ಲಿ ಹಾಲು ಒಂದು ಪರಿಪೂರ್ಣವಾದಂಥ ಆಹಾರ. ಇದು ಎಲ್ಲ ರೀತಿಯ ಪೋಷಕಾಂಶಗಳ ಆಗರ. ಆದ ಕಾರಣ ರೋಗ ತರುವಂತಹ ಸೂಕ್ಷ್ಮಾಣುಜೀವಿಗಳಾದ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೂ ಕೂಡ ಇದು ಹೇಳಿ ಮಾಡಿಸಿದಂಥ ಮಾಧ್ಯಮ. ಸೂಕ್ತ ಶುಚಿತ್ವವನ್ನು ಪಾಲಿಸದೇ ಇದ್ರೆ ಸೂಕ್ಷ್ಮಾಣುಜೀವಿಗಳು ಕೆಚ್ಚಲ್ನಲ್ಲಿರುವಂತಹ ಹಾಲಿನ ಗ್ರಂಥಿಗಳಿಗೆ ದಾಳಿ ಮಾಡಿ ಹೈನರಾಸುಗಳಿಗೆ ಕಂಟಕವಾದಂಥ ಈ ಕೆಚ್ಚಲು ಬಾವಿಗೆ ಕಾರಣವಾಗ್ತವೆ. ಆದ್ದರಿಂದ ಹಾಲು ಕರೆಯೋದಕ್ಕಿಂತ ಮೊದಲು ಶುಭ್ರವಾದ ನೀರಿನಲ್ಲಿ ನಾವು ಸಾಬೂನು ಅಥವಾ ಸೂಕ್ತ ಕ್ರಿಮಿನಾಶಕವನ್ನು ಉಪಯೋಗಿಸಿ ಕೈಯನ್ನು ತೊಳೆದುಕೋಬೇಕು. ಕೆಚ್ಚಲನ್ನು ಶುದ್ಧ ನೀರು ಮತ್ತು ಸೂಕ್ತ ಕ್ರಿಮಿನಾಶಕ ದ್ರಾವಣವನ್ನು ಉಪಯೋಗಿಸಿ ಶುದ್ಧ ಬಟ್ಟೆಯಿಂದ ಒರೆಸಬೇಕಾಗತ್ತೆ. ಇನ್ನು ನಾಲ್ಕನೇ ಮುಖ್ಯವಾದ ಅಂಶ ಅಂದರೆ ಪೂರ್ಣ ಹಸ್ತ ಪದ್ಧತಿಯಲ್ಲಿ ಹಾಲನ್ನು ಕರೆಯೋದು ಬಹಳ ಸೂಕ್ತ. ಅಥವಾ ಹಾಲನ್ನು ಕರೆಯುವಂಥ ಯಂತ್ರದ ಬಳಕೆಯನ್ನು ಕೂಡ ನಾವು ಮಾಡ್ಕೋಬಹುದು. ಹಾಲನ್ನು ಕರೆಯಬೇಕಾದ್ರೆ ಪೂರ್ಣ ಹಸ್ತ ಪದ್ಧತಿಯಲ್ಲಿ ಕರೆಯೋದು ಬಹಳ ಸೂಕ್ತ, ಅಂದರೆ ಇಡೀ ಕೈಯನ್ನು ಬಳಸುವಂಥದ್ದು. ಆದರೆ ನಮ್ಮ ರೈತರು ಸಾಮಾನ್ಯವಾಗಿ ಹೆಬ್ಬೆರಳನ್ನು ಮಡಚಿ ಈ ಮೊಲೆ ಗೀರೋ ರೀತಿಯಲ್ಲಿ ಕರೆಯುವಂಥದ್ದನ್ನ ನಾವು ನೋಡಬಹುದು. ಜೊತೆಗೆ ಈ ಮೊಲೆಗಳನ್ನು ಜಗ್ಗಿ ಕರೆಯೋದನ್ನ ಕೂಡ ನಾವು ನೋಡಬಹುದು. ಇದರಿಂದ ಮೊಲೆ ತೊಟ್ಟುಗಳಿಗೆ ಗಾಯ ಆಗುವಂಥ ಸಾಧ್ಯತೆ ಇರುತ್ತೆ. ಇದರಿಂದಲೂ ಕೂಡ ಕೆಚ್ಚಲು ಬಾವು ಬರುವಂಥ ಸಂಭವ ಇರುತ್ತೆ. ಹಾಲು ಕರೆಯೋದಕ್ಕೆ ಪ್ರಾರಂಭ ಮಾಡಿದಾಗ ಮೊದಲ 3-4 ಹನಿಗಳನ್ನು ಚೆಲ್ಲಬೇಕು. ಆ ನಂತರ ಹಾಲನ್ನು ಸೂಕ್ತವಾದಂಥ ಶುದ್ಧವಾದಂಥ ಪಾತ್ರೆಯಲ್ಲಿ ಶೇಖರಿಸಬೇಕು. ಹಾಲನ್ನು ಕೆಚ್ಚಲಿನಲ್ಲಿ ಸಂಪೂರ್ಣವಾಗಿ ಉಳಿಯದ ರೀತಿಯಲ್ಲಿ ಹಿಂಡಬೇಕಾಗತ್ತೆ. ಹಾಲನ್ನು ಕರೆದ ನಂತರ ಕೆಚ್ಚಲನ್ನು ಕ್ರಿಮಿನಾಶಕ ದ್ರಾವಣದಿಂದ ತೊಳೆಯಬೇಕಾಗತ್ತೆ. ಯಾಕೆಂದರೆ ಹಾಲನ್ನು ಕರೆದ ಕೆಲವು ನಿಮಿಷಗಳವರೆಗೆ ಮೊಲೆ ತೊಟ್ಟಿನ ರಂಧ್ರಗಳು ತೆರೆದಿರ್ತವೆ. ಇವುಗಳ ಮೂಲಕ ಕ್ರಿಮಿಗಳು ಒಳಗಡೆ ಪ್ರವೇಶ ಮಾಡಿ ಕೆಚ್ಚಲು ಬಾವು ಬರದಂತೆ ನಾವು ಸೂಕ್ತ ಚಿಕಿತ್ಸೆಯನ್ನು ನೀಡಬೇಕಾಗತ್ತೆ. ಇನ್ನು ಕೊನೆಯದಾಗಿ ಈ ಹಾಲಿಗೆ ಕ್ರಿಮಿಕೀಟಗಳು, ಹುಲ್ಲು, ಸಗಣಿ, ಕಸಕಡ್ಡಿ ಬೀಳದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಹಾಲನ್ನು ಕರೆದ ನಂತರ ಶುಭ್ರವಾದಂಥ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಯಲ್ಲಿ ಶೇಖರಣೆ ಮಾಡಿ ತಂಪಾಗಿರುವಂಥ ಸ್ಥಳದಲ್ಲಿ ಇಡಬೇಕಾಗತ್ತೆ. ಹಾಲನ್ನು ಕರೆಯೋದಕ್ಕೆ ಕಬ್ಬಿಣದ ಪಾತ್ರೆಗಳು, ತಾಮ್ರದ ಪಾತ್ರೆಗಳು, ಅಲ್ಯೂಮಿನಿಯಂ ಪಾತ್ರೆಗಳು ಅಥವಾ ಹಿತ್ತಾಳೆ ಪಾತ್ರೆಗಳನ್ನು ಉಪಯೋಗಿಸಬಾರದು. ಹಾಲಿಗೆ ಕ್ರಿಮಿಕೀಟಗಳು, ಹುಲ್ಲು, ಸಗಣಿ, ಕಸಕಡ್ಡಿ ಬೀಳದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಹಾಲನ್ನು ಕರೆದ ನಂತರ ಶುಭ್ರವಾದ ಬಟ್ಟೆಯಿಂದ ಸೋಸಬೇಕಾಗತ್ತೆ. ಹಾಲಿನ ಸಂಗ್ರಹ ಮತ್ತು ಸಾಗಾಣಿಕೆಗೆ ಬಳಸುವಂಥ ಪಾತ್ರೆಗಳನ್ನು ಮೊದಲು ತಣ್ಣೀರಿನಿಂದ, ಆಮೇಲೆ ಈ ಕ್ರಿಮಿನಾಶಕ ದ್ರವದಿಂದ ನಾವು ಶುಚಿಗೊಳಿಸಬೇಕಾಗತ್ತೆ. ಆನಂತರ ಕುದಿಯುವ ನೀರಿನಿಂದ ಶುಚಿಗೊಳಿಸೋದು ಬಹಳ ಒಳ್ಳೆಯ ಕ್ರಮ. ಕ್ರಿಮಿನಾಶಕ ಲಭ್ಯ ಇಲ್ಲದೇ ಇದ್ದರೆ ನಾವು ಪಾತ್ರೆಗಳನ್ನು ಬಿಸಿಲಿಗೆ ಇಟ್ಟು ಸುಮಾರು 1/2 ಗಂಟೆವರೆಗೆ ಒಣಗಿಸೋದು ಬಹಳ ಒಳ್ಳೆಯದು. ಇದರಿಂದ ಸೂರ್ಯನ ಶಾಖದ ಒಂದು ಪ್ರಖರತೆಗೆ ಕ್ರಿಮಿಗಳು ಸಾಯ್ತವೆ. ಅಲ್ಲದೆ ಇಂತಹ ಪಾತ್ರೆಯಲ್ಲಿ ಹಾಲು ಹೆಚ್ಚು ಸಮಯ ಕೆಡದೇ ಇರೋದಕ್ಕೆ ಅನುಕೂಲವಾಗುತ್ತೆ. ಈ ಅಂಶಗಳನ್ನು ಹೈನುಗಾರರು ಅಳವಡಿಸಿಕೊಂಡ್ರೆ ನಾವು ಉತ್ತಮ ಗುಣಮಟ್ಟದ ಶುದ್ಧವಾದಂಥ ಹಾಲನ್ನು ಸಮಾಜಕ್ಕೆ ಕೊಡಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ಹುಳುಗಳಿಗೆ ಬರುವ ರೋಗಗಳು ಮತ್ತು ನಿಯಂತ್ರಣ ಕುರಿತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ರೇಷ್ಮೆ ಕೃಷಿ ಪ್ರಾಧ್ಯಾಪಕರಾದ ಡಾ ಕೆಜಿ ಭಾನುಪ್ರಕಾಶ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಆಕಾಶವಾಣಿ ಬೆಂಗಳೂರು. ಅಮ್ಮ ಅಮ್ಮ ನಿನ್ನ ಪ್ರೇಮಕ್ಕೆ. ಭೂಮಿಯ ಮೇಲಿರುವ ಸಕಲ ಜೀವಕೋಟಿಗಳಿಗೂ ಆಶ್ರಯವನ್ನು ನೀಡುತ್ತಿರುವ ಭೂಮಾತೆಯಲ್ಲೂ ನಾವು ತಾಯಿಯ ಎಲ್ಲ ಗುಣಗಳನ್ನು ಕಾಣುತ್ತೇವೆ. ಪ್ರತಿದಿನವೂ ಅವಳನ್ನ ತುಳಿಯುತ್ತೇವೆ, ಅಗಿಯುತ್ತೇವೆ, ಗಾಯ ಮಾಡುತ್ತೇವೆ, ಕಡಿಯುತ್ತೇವೆ ಮತ್ತು ಒಡ ಹುಟ್ಟಿದ ಇತರ ಜೀವಿಗಳನ್ನು ನಿಷ್ಕಾರಣವಾಗಿ ಕೊಲ್ಲುತ್ತೇವೆ. ನನ್ನಂತೆ ನಿನ್ನಂತೆ ಪ್ರಾಣಿಗಳಲ್ಲೂ ಜೀವವಿದೆ. ಆದರೂ ಭೂತಾಯಿ ನಮ್ಮ ಎಲ್ಲ ದುಷ್ಕೃತ್ಯಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು ನಮ್ಮನ್ನು ಉದಾರ ಮನಸ್ಸಿನಿಂದ ಕ್ಷಮಿಸುತ್ತಾಳೆ. ಇದು ಎಲ್ಲಿಯವರೆಗೆ ಎಂದು ನಾವು ಯೋಚಿಸಬೇಕಾದ ಸಮಯ ಬಂದಿದೆ. ನಮ್ಮ ಹಾಗೆ ಅವಕ್ಕೂ ಕೂಡ ನಲಿವು ಇದೆ, ನೋವು ಇದೆ. ನಾವೆಲ್ಲ ಕೈಗೂಡಿಸೋಣ. ಜಗತ್ತಿನಲ್ಲಿರುವ ಜೀವದ ಪ್ರತಿ ಅಣು ಅಣುವು ಸುಖದಿಂದ ಶಾಂತಿಯಿಂದ ಸಹಬಾಳ್ವೆ ನಡೆಸುವಂತೆ ಮಾಡೋಣ. ಪ್ರಾಣಿಗಳನ್ನು ಪ್ರೀತಿಸು, ಪ್ರಾಣಿಗಳನ್ನು ಪ್ರೀತಿಸು, ಪ್ರಾಣಿಗಳನ್ನು ಪ್ರೀತಿಸು, ಪ್ರಾಣಿಗಳನ್ನು ಪ್ರೀತಿಸು. ಆಕಾಶವಾಣಿ ಬೆಂಗಳೂರು. ಇಂದು ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಇಂದು ರಾತ್ರಿ 6:51 ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿಗೀತೆ ಕೇಳಲಿದ್ದೀರಿ. ನಂತರ ಹಾಯಿದೋಣಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ. 9:00 ಯುವವಾಣಿ ಯುವ ಸ್ವಯಂ ಉದ್ಯೋಗಿ ಹಾಗೂ ಕಲಾವಿದ ಶರಣಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ನಂತರ ಭಕ್ತಿಗೀತೆಗಳು ವರದೇಂದ್ರ ಗಂಗಾಖೇಡ್ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ಇಂದು ರಾತ್ರಿ 9:30 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಉಸ್ತಾದ್ ಶಫೀಕ್ ಖಾನ್ ಅವರ ಸಿತಾರ್ ವಾದನ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇಂದು ರಾತ್ರಿ 11:00 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ನಿಮಗೆ ಜಾಹೀರಾತು ವಿಭಾಗದಲ್ಲಿ ಕೆಲಸ ಮಾಡೋದಕ್ಕೆ ಆಸಕ್ತಿ ಇದೆಯಾ? ಮಾರ್ಕೆಟಿಂಗ್ನಲ್ಲಿ ಅನುಭವ ಇದೆಯಾ? ಹಾಗಿದ್ರೆ ಬೆಂಗಳೂರು ಆಕಾಶವಾಣಿಯಲ್ಲಿ ಜಾಹೀರಾತು ಪ್ರತಿನಿಧಿಗಳು ಅಂದರೆ ಕ್ಯಾನ್ವಾಸರ್ಗಳಾಗಿ ಕೆಲಸ ಮಾಡೋದಕ್ಕೆ ಇಲ್ಲೊಂದು ಸದವಕಾಶ. ಆಸಕ್ತ ಯುವಕ ಯುವತಿಯರು ಅರ್ಜಿಗಳನ್ನು ಸಲ್ಲಿಸಬಹುದು. ನಿಮ್ಮ ಎರಡು ಭಾವಚಿತ್ರದೊಂದಿಗೆ ಅರ್ಜಿಯಲ್ಲಿ ಹೆಸರು, ವಯಸ್ಸು, ವಿಳಾಸ, ಮೊಬೈಲ್ ನಂಬರ್, ವಿದ್ಯಾರ್ಹತೆ, ಜೊತೆಗೆ ಇಬ್ಬರು ವ್ಯಕ್ತಿಗಳಿಂದ ಪರಿಚಯ ದೃಢೀಕರಣ ಪತ್ರವನ್ನು ತಪ್ಪದೆ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಶುಲ್ಕ ₹590. ಇದನ್ನು ಡಿಡಿ ಅಥವಾ ಆರ್ಟಿಜಿಎಸ್. ಅರ್ಜಿಯಲ್ಲಿ ಹೆಸರು, ವಯಸ್ಸು, ವಿಳಾಸ, ಮೊಬೈಲ್ ನಂಬರ್, ವಿದ್ಯಾರ್ಹತೆ, ಜೊತೆಗೆ ಇಬ್ಬರು ವ್ಯಕ್ತಿಗಳಿಂದ ಪರಿಚಯ ದೃಢೀಕರಣ ಪತ್ರವನ್ನು ತಪ್ಪದೆ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಶುಲ್ಕ ₹590. ಇದನ್ನು ಡಿಡಿ ಇಬ್ಬರು ವ್ಯಕ್ತಿಗಳಿಂದ ಪರಿಚಯ ದೃಢೀಕರಣ ಪತ್ರವನ್ನು ತಪ್ಪದೆ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಶುಲ್ಕ ₹590. ಪರಿಚಯ ದೃಢೀಕರಣ ಪತ್ರವನ್ನು ತಪ್ಪದೆ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಶುಲ್ಕ ₹590. ಪರಿಚಯ ದೃಢೀಕರಣ ಪತ್ರವನ್ನು ತಪ್ಪದೆ ಸಲ್ಲಿಸಬೇಕು. ₹90. ಇದನ್ನು ಡಿಡಿ ಅಥವಾ ಆರ್ಟಿಜಿಎಸ್.